ಬೆಳಗಾವಿಯಲ್ಲಿ ಬಿಜೆಪಿ ಜನಾಕ್ರೋಶ ಯಾತ್ರೆ, ಬೆಲೆ ಏರಿಕೆ ವಿರುದ್ದ ಆಕ್ರೋಶ. ಒಂದನೇ ತರಗತಿ ಸೇರ್ಪಡೆ ವಯೋಮಿತಿ ಗೊಂದಲ, ಪೋಷಕರಿಗೆ ಸ್ಪಷ್ಟೀಕರಣ ನೀಡಿದ ಶಿಕ್ಷಣ ಸಚಿವ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ. ಸಮಯ 6:51. ಕಾರ್ಯಕ್ರಮ ಕೃಷಿ ರಂಗ. ನಮ್ಮೆಲ್ಲ ರೈತ ಬಾಂಧವರಿಗೆ ಹಾಗೂ ರೈತ ಮಹಿಳೆಯರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಗತಿಪರ ರೈತ ಮಹಿಳೆ ಶಶಿಕಲಾ ಶಿವಣ್ಣ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ. ನಂತರ ಗುಬ್ಬಿ ತಾಲೂಕು ಮಾದೇನಹಳ್ಳಿಯ ಶಾಂತಲಿಂಗಪ್ಪ ಮತ್ತು ಸಂಗಡಿಗರಿಂದ ಚಿಟ್ಮೇಳ ವಾದನವನ್ನು ಕೇಳಬಹುದು. ರೈತ ಬಾಂಧವರೇ, ಇನ್ನೀಗ ಪ್ರಗತಿಪರ ರೈತ ಮಹಿಳೆ ಶಶಿಕಲಾ ಶಿವಣ್ಣ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಸಂದರ್ಶಿಸುತ್ತಿದ್ದಾರೆ ತಿಮ್ಮಪ್ಪ ಹೆಚ್ಚುಗೌಡ. ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ಕೇಳುಗರೇ, ಇವತ್ತು ನಾವು ಒಬ್ಬ ರೈತ ಮಹಿಳೆಯನ್ನು ಪರಿಚಯ ಮಾಡಿಕೊಡ್ತಾ ಇದ್ದೇವೆ. ಇವರು ತಮ್ಮ ಕೃಷಿಯಲ್ಲಿ ಅನೇಕ ಹೊಸತನವನ್ನು ಅಳವಡಿಸಿಕೊಂಡಿದ್ದಾರೆ. ಮನೆ ಕೆಲಸದ ಜೊತೆಗೆ ಹಸುವನ್ನು ಪಾಲನೆ ಮಾಡೋದು, ಕೃಷಿ ಚಟುವಟಿಕೆಗಳನ್ನು ಮಾಡೋದು, ಕಾಂಪೋಸ್ಟ್ ಗೊಬ್ಬರವನ್ನು ತಯಾರು ಮಾಡೋದು, ಹೀಗೆ ಅನೇಕ ಚಟುವಟಿಕೆಗಳಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡು ಒಬ್ಬ ಮುಂಚೂಣಿ ಮಹಿಳೆಯಾಗಿ ಮಾದರಿಯಾಗಿದ್ದಾರೆ. ಶಶಿಕಲಾ ಅವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಎಲ್ಲ ರೈತ ಬಾಂಧವರ ಪರವಾಗಿ, ಕೇಳುಗರ ಪರವಾಗಿ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಯಾವರು ನಿಮ್ದು? ಶಶಿಕಲಾ ಅವರು. ನಮ್ದು ಚೆನ್ನಾದೇವಿ ಅಗ್ರಹಾರ ಸರ್. ಹಾ, ಏನೇನ್ ಮಾಡ್ತೀರಿ ಹೇಳಿ ಶಶಿಕಲಾ ಅವರೇ ಒಂದೊಂದಾಗಿ. ಸರ್, ನಾವು ಮನೆ ಕೆಲಸದ ಜೊತೆಗೆ ಕೃಷಿ ಕೆಲಸ ಮಾಡ್ತೀವಿ. ಬೆಳೆಗಳನ್ನ ಬೆಳಕಂತೀವಿ, ಮನೆಗಾಗಂತ ಬೇಕಾಗಂತ ತರಕಾರಿಗಳನ್ನ, ಹಸುಗಳಿಗೆ ಬೇಕಾಗಂತ ಮೇವುಗಳನ್ನ, ಮತ್ತೆ ಮನೆಗೆ ನಮಗೆ ರಾಗಿಗಳು, ನವಣೆ ಈ ತರದವನ್ನ ಬೇಕಾಗ, ಹುಚ್ಚಳ್ಳು, ಎಳ್ಳು, ಸಾಸಿವೆ ಈ ತರದವನ್ನೆಲ್ಲ ನಾವು ನಮ್ಮ ಕೃಷಿ ಇಲಾಖೆ ನಮ್ಮ ಜಮೀನಿನಲ್ಲೇ ನಾವು ಬೆಳಕಂತೀವಿ ಸರ್. ಬೇಕಾಗುವಷ್ಟು ನೆಲ್ಲ ಬೆಳಕೊಂಡು ನಮ್ಮ ದಾಸು ನಮ್ಮ ಗೊಬ್ಬರಗಳನ್ನ ದನಗಳ ಗೊಬ್ಬರನ್ನೆಲ್ಲ ನಮ್ಮ ಬೆಳೆಗಳಿಗೆ ಹಾಕಿ, ಮತ್ತು ಸ್ವಲ್ಪ ನೀರಾವರಿ ಇದೆ, ಅಡಿಕೆ ತೆಂಗು ಅದರಲ್ಲಿ ಬಾಳೆ ಮುದ್ದೆ ತರ ತರದ ಬೆಳೆಗಳನ್ನು ಬೆಳಕಂತ ಇದ್ದೀವಿ ಸರ್. ಈಗ ಯಾವ ನಿಮ್ದು? ನಮ್ದು ಚೆನ್ನಾದೇವಿ ಅಗ್ರಹಾರ ಸರ್. ಯಾವ ತಾಲೂಕಲ್ಲಿ ಬರ್ತದೆ? ದೊಡ್ಡಬಳ್ಳಾಪುರ ತಾಲೂಕು ಸರ್. ಮನೆಯಲ್ಲಿ ಎಷ್ಟು ಜನ ಇದ್ದೀರಿ ಶಶಿಕಲ ಅವರು? 5 ಜನ ಇದ್ದೀವಿ ಸರ್. ನಮ್ಮ ಅತ್ತೆ, ನಾವು, ನನಗಿಬ್ರು ಮಕ್ಕಳು, ನಮ್ಮ ಯಜಮಾನರು, ನಾನು ಸರ್. ಈಗ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಿ? ಹಾ ಸರ್. ತಮ್ಮದೇ ಆದ ಬೆಳೆಯನ್ನ ಬೆಳೀತಿದ್ದೀರಿ? ಎಷ್ಟು ಹೊಲ ಇದೆ ತಮ್ದು? ನಮ್ದು 4 ಎಕರೆ ಜಮೀನ್ ಇದೆ ಸರ್. 4 ಎಕರೆಯಲ್ಲಿ ಯಾವ್ಯಾವ್ದು ಬೆಳೆ ಬೆಳಿತೀರಿ? 4 ಎಕರೆಯಲ್ಲಿ ಒಂದ್ 1 ಎಕರೆ ತೆಂಗಿದೆ ಸರ್. ಒಂದ್ 1/2 ಎಕರೆ ದನಗಳಿಗೆ ಮೇವು, ಸೀಮೆ ಹುಲ್ಲು ಎಲ್ಲ ಜೋಳ ಎರ್ಚ್ಕೊಳೋದಕ್ಕೆ ಬಿಟ್ಕೊಂಡಿದೀವಿ ಸರ್. ಅದರಲ್ಲಿ ಒಂದತ್ತು ಸಪೋಟ ಹಾಕಿದೀವಿ, ಮತ್ತೆ ಒಂದತ್ತು ಹಲಸು ಹಾಕಿದೀವಿ, ಒಂದತ್ತು ಹುಣಸೆ ಸಸಿ ಹಾಕಿದೀವಿ, ಈಗ ಡ್ರಾಗನ್ ಫ್ರೂಟ್ ಉಣಿದೀವಿ ಸರ್. ಮತ್ತೆ ಅದರ ಕೃಷಿ ಹೊಂಡ ಮಾಡಿ ಅದರಲ್ಲಿ ಮಿಷಿನ್ ಇಟ್ಟು ಅದರಲ್ಲಿ ನೀರು ಹೊಡೆದು ಡ್ರಾಗನ್ ಫ್ರೂಟ್ ಗಿಡ ಹಾಕಿದೀವಿ. ಬದುಗಳಿಗೆಲ್ಲ ಹಸು ಮೇಕೆಗಳು ತಿನ್ನಂತ ಸೊಪ್ಪಿನ ಗಿಡ ಹಾಕಿದೀವಿ, ಎಲ್ಲ ಹಾಕಿದೀವಿ ಸರ್ ನಾವು. ಈಗ ಮೇವು ಕೂಡ ಬೆಳಿತೀರಿ? ಮೇವು ಬೆಳಿತೀವಿ. ಏನು, ಯಾವ ಮೇವಿನ ತಳಿನ ತಾವು ಬೆಳಿತಾ ಇದ್ದೀರಿ? ಸೀಮೆ ಹುಲ್ಲು ಅಂತ ಬರುತ್ತಲ್ಲ ಸರ್, ಅದನ್ನ ಬೆಳಿತಿದೀವಿ. ಗ್ರೀನಿಗ್ರಾಸು, ಮತ್ತೆ ಜೋಳಗಳು, G9 ಅವೆಲ್ಲ ಬೆಳಿತಾ ಇದೀವಿ. ಬೆಳಿತೀರಿ? ಹೌದು ಸರ್. ಅದು ನಿಮ್ಮ ಆಕಳಿಗೆ ನಿಮ್ಮ ಕುರಿಗಳಿಗೆ ಸಾಕಾಗುತ್ತ? ಅದು ಸಾಕಾಗುತ್ತೆ ಸರ್. ಬೇಕು ಅಂದ್ರೆ ಮಳೆಗಾಲದ ಟೈಮಲ್ಲಿ ಸ್ವಲ್ಪ ಬೇರೆ ಅವರಿಗೂ ಕೊಟ್ಟು ಅದರಿಂದಲೂ ಸಹ ಹಣ ಸ್ವಲ್ಪ ಮಾಡ್ತೀವಿ ಸರ್. ಮಾರ್ತೀವಿ ಸರ್ ದೊಡ್ಡ ಪ್ರಮಾಣದಲ್ಲಿ. ನಮಗೆ ಬರಂತವ್ರನ್ನ ಕರ್ಕೊಂಡು ಎಷ್ಟೊತ್ತಿಗೆ ಬರ್ತಾರೋ ಅಷ್ಟೊತ್ತಿಗೆ ಕರ್ಕೊಂಡು ಮಾಡ್ತಾ ಇದೀವಿ ಸರ್. ಮಾಡಿದೀವಿ. ಆದ್ರೂ ಈ ರೈತರ ಕೆಲಸ ಕಷ್ಟನೇ, ಕಷ್ಟನೇ. ಅದನ್ನ ನೀವು ಇಷ್ಟಪಟ್ಟು ಮಾಡಬೇಕಾಗುತ್ತೆ. ಹೌದು ಸರ್. ಇಷ್ಟಪಟ್ಟು ಬೆಳೆ ಬರ್ತದೋ ಬರಲೋ ಅದ್ರ ಬಗ್ಗೆ ವಿಚಾರ ಇಲ್ಲ. ನೀವು ತಲೆ ತಗಿಸ್ಕೊಂಡು ಕಷ್ಟಪಟ್ಕೊಂಡು ಕೆಲಸ ಮಾಡ್ಲೇಬೇಕಾಗುತ್ತೆ. ಹೌದು ಸರ್. ಮಾಡ್ತಾ ಅದು ಮಾಡಿದಾಗ ಬೆಳೆ ಬರ್ತದಲ್ಲ, ಅದು ಖುಷಿನೇ ಬೇರೆ. ಹೌದು ಸರ್. ಹೌದಲ್ಲ? ಹೌದು ಸರ್. ಈ ಬೆಳೆಯಿಂದ ನಾವು ರೈತರಾಗಿ ಕೇವಲ ನಾವು ಕಷ್ಟ ಪಡೋದು, ನಾವು ಖುಷಿ ಪಡೋದು ಅಷ್ಟೇ ಅಲ್ಲ, ಈಗ ನಾವು ಬೆಳೆ ಕೊಡ್ತೇವಲ್ಲ ಅದು ಇನ್ನೊಬ್ಬರಿಗೆ ಹೋಗುತ್ತೆ. ಅದು ಇನ್ನೊಬ್ರು ಅವ್ರು ಬದುಕ್ತಾರಲ್ಲ, ಅದು ದೊಡ್ಡದು. ಹೌದು ಸರ್. ಈ ಅನ್ನದಾತ ಇದ್ರೆ ಮಾತ್ರ ಉಳಿದವರು. ಹೌದು. ಈಗ ನಾವು ಬಂಗಾರ ದುಡ್ಡು ಇದೆ ಅಂತ ಇಟ್ಕೊಳ್ಳಿ, ಅದು ತಿನ್ನಕ್ ಬರಲ್ಲ ಸರ್. ಅದು ಎಷ್ಟು ಬಂಗಾರ ಇದ್ರೆ ನೋಡ್ಕೊಂಡು ನಾವು ಖುಷಿ ಪಡ್ಬೇಕಷ್ಟೇ, ಕಣ್ಣಿಗಷ್ಟೇ ತಂಪು, ಹೊಟ್ಟೆಗೆ ತಂಪಿಲ್ಲ ಸರ್. ಅದಕ್ಕಾಗಿ ಅನ್ನದಾತ ಇದ್ರೆ ಮಾತ್ರ ನಾವು ಬದುಕೋದು. ಹೌದು ಸರ್. ಅನ್ನದಾತ ಸಾಕಷ್ಟು ಅಂದ್ರೆ ಈಗ ಬೆಳೆಗೂ ಸಾಕಷ್ಟು ಬೆಲೆ ಬಂದ್ರೆ ಇನ್ನೂ ಒಳ್ಳೇದಾಗುತ್ತೆ ರೈತರು ಬಾಳು. ಹೌದು ಸರ್. ಹೌದಲ್ಲ ಶಶಿಕಲ ಅವರು? ಏನೇನ್ ಬೆಳೆ ಬೆಳಿತೀರಿ, ಏನ್ ಮಾಡ್ತೀರಿ ಬೆಳೆನ? ಸರ್ ರಾಗಿ ಬೆಳಿತೀವಿ. ರಾಗಿ ಸಾಮಾನ್ಯ ಎಷ್ಟು ಬೆಳಿತೀರಿ ಸರ್? ಈ ಸರಿ ಒಂದ್ ಎರಡು ಎಕರೆ ಮಾಡಿದ್ವಿ, ಒಂದ್ 18-20 ಕ್ವಿಂಟಲ್ ವರ್ಗೂ ಆಗಿತ್ತು ಸರ್. ಚೆನ್ನಾಗಾಗಿತ್ತು. ಮಳೆ ಹೋದಾಗ ಸ್ವಲ್ಪ ನೀರೆಲ್ಲ ಬಿಟ್ಕೊಂಡಿದ್ವಿ, ಚೆನ್ನಾಗಾಗಿತ್ತು. ರಾಗಿ ಬೆಳೆದಿದ್ವಿ, ಉಚ್ಚಳ ಬೆಳೆದಿದ್ದೀವಿ, ಮತ್ತೆ ಸಾಸಿವೆ ಬೆಳೆದಿದ್ವಿ. ರಾಗಿ ಬೆಳೆದಿದ್ದೆಲ್ಲ ತಾವೇ ಉಪಯೋಗಿಸ್ತೀರಾ ಅಥವಾ? ಇಲ್ಲ ಸರ್, ಮಾರ್ಕೆಟ್ ಹಾಕ್ತೀವಿ. ಸ್ವಲ್ಪ ಸಾಕಾಗುತ್ತೆ ನಿಮ್ಗೆ? ಅಲ್ಲ ಸರ್, ಒಂದ್ 4 ಮೂಟೆ ಮಾಡ್ಕೊಂಡು ಇಕ್ಕಿದ್ದೆಲ್ಲ ಹಾಕ್ಬಿಡ್ತೀವಿ ಸರ್. ಮತ್ತೆ ಎಳ್ಳು? ಎಳ್ಳು ಸ್ವಲ್ಪ ಬೆಳ್ಕೊಂಡಿದ್ವಿ ಸರ್. ಅದು ಊರಲ್ಲಿ ಯಾರೋ ಕೇಳಿದ್ರು ಸ್ವಲ್ಪ ಕೊಟ್ವಿ. ಎಳ್ಳೇ ಜಾಸ್ತಿ ಬೆಳೆದಿರಲಿಲ್ಲ, ಸ್ವಲ್ಪ ಬೆಳೆದಿದ್ವಿ ಸರ್. ಮನೆಗಾಗೋ ಮಟ್ಟಕ್ಕೆ ಬೆಳೆದಿದ್ವಿ ಸರ್. ಎಳ್ಳು ಸಾಸಿವೆ ಮನೆಗಾಗಂಗ್ ಬೆಳ್ಕೊಂಡ್ವಿ. ಮೆಣಸಿನ್ಕಾಯಿ ಬೆಳ್ಕೊಂಡ್ವಿ. ಮೆಣಸಿನ್ಕಾಯಿ ಯಾವ್ದು ಬೆಳಿತೀರಿ? ಕಾರದ ಮೆಣಸಿನ್ಕಾಯಿ ಬೆಳೆದಿದ್ವಿ. ಸ್ವಲ್ಪ ಈರುಳ್ಳಿ ಬೆಳ್ಕೊಂಡಿದ್ವಿ. ಈರುಳ್ಳಿನೂ ಬೆಳಿತೀರಿ? ಈರುಳ್ಳಿನೂ ಬೆಳ್ಕೊಂಡಿದ್ವಿ. ಈರುಳ್ಳಿ ಸರ್? ಉಳ್ಳಾಗಡ್ಡೆ? ಉಳ್ಳಾಗಡ್ಡೆ. ಈರುಳ್ಳಿ ಬೆಳೆದಿದ್ವಿ. ಈರುಳ್ಳಿ ಅಂತೀರಲ್ಲ, ಹಸಿ ಇರುತ್ತಲ್ಲ, ಅದನ್ನು ಮಾರ್ತೀರಾ? ಅದನ್ನು ಮಾರದ್ವಿ ಸರ್. ಮಾರದ್ವಿ. ಈರುಳ್ಳಿ ಹೂವ ಮಾರದ್ವಿ ಸರ್. ಅದು ಬರ್ತದಲ್ಲ, ಅದು ಬರುತ್ತೆ ಸರ್. ಎಲೆ ಎಲೆ ಹೂವ ಚೆನ್ನಾಗಿ ಬರುತ್ತೆ. ತರಕಾರಿ ತರ ಉಪಯೋಗ ಉಪಯೋಗಿಸುತ್ತೆ. ಪಲ್ಯ ಮಾಡಬಹುದು. ಹೌದು ಸರ್. ಅದು ನೀವು ಉಳ್ಳಾಗಡ್ಡೆಗಿಂತ ಅದು ಜಾಸ್ತಿ ಉಪಯೋಗ ಬರುತ್ತೆ ಸರ್. ಬೆಳೆದ್ವಿ. ಅದಕ್ಕೆ ಈರುಳ್ಳಿ ಅಂತಾರದಕ್ಕೆ, ಹಸಿದಕ್ಕೆ ಹಸಿದಕ್ಕೆ ಈರುಳ್ಳಿ. ಈರುಳ್ಳಿ ನೀರುಳ್ಳಿ ಅಂತಾರದಕ್ಕೆ. ಇದು ಕೆಳಗಡೆ ಇರುತ್ತಲ್ಲ, ಅದು ಉಳ್ಳಾಗಡ್ಡೆ. ತಪ್ಪು ಇದು ಉಪಯೋಗ ಮಾಡ್ತಾ ಇದಾರೆ ಅಲ್ಲಿ ಇಲ್ಲಿ ಇರ್ಲಿ, ಎಲ್ಲರೂ ಬಳಕೆಯಲ್ಲಿ ಏನ ಬಳಸ್ತಾರಲ್ಲ ಹೆಚ್ಚು ಊರ್ ಕಡೆ, ಅದು ಅದು ಉಳ್ಳಾಗಡ್ಡೆ ಅಂತಾನೆ ಅದು. ಸರ್. ಆಮೇಲೆ ಈಗ ಬೆಳ್ಳುಳ್ಳಿ? ಬೆಳ್ಳುಳ್ಳಿ ನಮ್ ಕಡೆ ನೆಲದಲ್ಲಿ ಆಗಲ್ಲ ಅಂತ ನಾವ್ ಹಾಕಿಲ್ಲ ಸರ್. ನಮ್ಮ ಅತ್ತೆ ಅವಾಗಿನ ಕಾಲದಲ್ಲಿ ಬೆಳೆಯೋರಂತೆ. ನಾವೀಗ ಬೆಳ್ಳುಳ್ಳಿ ಹಾಕಿರ್ಲಿಲ್ಲ ಸರ್, ಕಡಲೆಕಾಯಿ ಹಾಕಿದ್ವಿ. ನೀವು ಪ್ರಗತಿಪರ ರೈತರು, ಹೊಸದನ್ನು ಯಾವಾಗ ನೀವು ಅಳವಡಿಸ್ಕೊತ ಹೋಗ್ಬೇಕು. ಹೊಲ ಸಾಕಷ್ಟು ಇದೆ, ಆ ಕಡೆ ಈ ಕಡೆ ಜಾಗನು ಖಾಲಿ ಇರುತ್ತೆ. ಖಾಲಿ ಜಾಗದಾಗ ಏನ್ ಮಾಡ್ತೀರಿ ನೀವು ನಿಮ್ ಹೊಲದಲ್ಲಿ? ಖಾಲಿ ಜಾಗ ಖಾಲಿ ಏನ್ ಬಿಡಲ್ಲ ಸರ್. ದನಗಳಿಗೆ ಮೇವಾದ್ರೂ ಚೆಲ್ ಬಿಡ್ತಾರೆ ಸರ್, ಖಾಲಿ ಏನು ಬಿಡಲ್ಲ. ಸರ್ ಸ್ವಲ್ಪ ಹೂವಿನ ಗಿಡಗಳು ಈ ತರದೆಲ್ಲ ಹಾಕೊಂಡಿದೀವಿ ಸರ್. ಜೇನ್ ಪೆಟ್ಟಿಗೆ ಇಟ್ಕೊಂಡಿದೀವಿ. ಎಷ್ಟು ಜೇನ್ ಬಾಕ್ಸ್ ಇಟ್ಟಿರಿ? ಎರಡು ಇಟ್ಟಿದೀವಿ ಸರ್. ಎರಡು ಇಟ್ಟಿದೀವಿ. ಅದರಿಂದ ಏನು ಜೇನು ತುಪ್ಪ ನಮ್ಮನೆಗೆ ಆಗಂಗೆ ಸಿಕ್ಕಿತ್ತು ಸರ್. ಹುಳ ಹೋಗ್ಬಿಟ್ಟಿದಾವೆ. ಮೊದ್ಲು ಅದೇ ಹೂವಿಂದು ತೊಗರಿ ಗಿಡ ಹಾಕಿದ್ವಿ. ಅದ್ರ ಹೂವ ಇಲ್ಲ ಇರೋ ಟೈಮಲ್ಲಿ ನಮಗೆ ಸ್ವಲ್ಪ ಜೇನುತುಪ್ಪ ಸಿಕ್ಕಿತ್ತು ಸರ್. ಸಿಕ್ಕಿತ್ತು ಸರ್. ಈಗ ನಿಮ್ದು ಕೃಷಿ ಹೊಂಡ ಇದೆಯಲ್ಲ ಸರ್, ಸುಮಾರು 10 ಗುಂಟೆಯಲ್ಲಿ ಇದೆ. ಈಗ ಕೃಷಿ ಹೊಂಡದಲ್ಲಿ ಏನು ಮೀನು ಮರಿ ಏನಾದ್ರು ಬಿಟ್ಟಿರ? ಬಿಟ್ಟಿದ್ವಿ. ಬಿಟ್ಟಿಲ್ಲ ಸರ್, ಈಗ ಬಿಡೋಣ ಅಂತ ಅದು ಕೇಳ್ಕೊಂಬಂದ್ವಿ ಕೃಷಿ ಇಲಾಖೆ ಕಡೆಯಿಂದ, ತೋಟಗಾರಿಕೆ ಇಲಾಖೆ. ಮೀನುಗಾರಿಕಾ ಇಲಾಖೆ? ಮೀನುಗಾರಿಕೆ ತೋಟಗಾರಿಕೆ ಇಲಾಖೆಲ್ಲೂ ಬರ್ಕೊಂಡು ಕೊಟ್ರು. ಮೀನುಗಾರಿಕೆ ಇಲಾಖೆ ನಾವು ಟ್ರೈನಿಂಗ್ ಕೊಡ್ತೀವಿ. ನಿರ್ದೇಶಕ ಮೀನುಗಾರಿಕೆ ಇಲಾಖೆ ಅವರು ಬರ್ತಾರೆ, ತಮ್ಗೆ ಅದು ತರಬೇತಿ ಕೊಡ್ತಾರೆ. ಮತ್ತೆ ನೀವು ಏನ್ ಮಾಡ್ಬೇಕು, ಯಾವ್ದು ಏನು ತಯಾರು ಮಾಡ್ಕೊಂಡು ನೀವು ಮೀನ್ ಮರಿ ಮಾಡ್ಬೇಕು, ಬರ್ರಿ ಒಂದ್ ವಾರ ಟ್ರೈನಿಂಗ್ ಕೊಡ್ತೀವಿ ಅಂತ ಹೇಳಿದ್ರು ಸರ್. ಅಲ್ಲಿ ನಮ್ದು ಹೊಲದಲ್ಲಿ ಬಿದ್ದಿರಂತ ತರಗುಗಳು ಎಲ್ಲ ಮರಗಿಳನ್ನ ಬೆಳೆಸಿದೀವಲ್ಲ, ಆ ಗಿರ ಈಗ ಬೇಸಿಗೆ ಟೈಮಲ್ಲಿ ಅದ್ರ ಎಲೆ ಎಲ್ಲ ಬಿದ್ದಿರುತ್ತೆ. ಅದ್ರ ಎಲೆ ಮತ್ತೆ ಎಲೆಗಳನ್ನೆಲ್ಲ ತಂದ ಹಾಕ್ತಿವಿ. ಇಷ್ಟು ಮಣ್ಣು ಅಂತ ಹಾಕ್ತಿವಿ. ಮತ್ತೆ ನಮ್ಮ ಹೊಸಗಳು ಸಗಣಿನೇನೆ ಎಷ್ಟು ಗ್ರಹ ಮಾಡ್ಬೇಕು ಅಷ್ಟಗ್ಲಕ್ಕೆ ಹಾಕಿ ಎರೆಹುಳು ಗೊಬ್ಬರ ಮಾಡ್ತೀವಿ ಸರ್. ಬೇಕಷ್ಟು ಮಾಡ್ಕೊಂಡ್ಬಿಡ್ತೀವಿ, ಬೇಕಷ್ಟು ಮಾಡಿ ನಮ್ ತೋಟಕ್ಕಾಗಂಗೂ ಮಾಡಿ ಬೇರೆಯವರಿಗೂ ಸಹ ಮಾರಾಟ ಮಾಡ್ತೀವಿ ಸರ್. ಅದರಿಂದಲೇ ತುಂಬಾ ನಮಗೆ ಆದಾಯ ಸಿಗುತ್ತೆ ಸರ್. ಓಹೋ, ಅಂದ್ರೆ ಕಂಪೋಸ್ಟ್ ಗೊಬ್ಬರದಿಂದನೇ ನಿಮ್ ಕೈ ಹಿಡಿದಿದೆ ಅದು? ಹೌದು ಸರ್. ತುಂಬಾ ಖುಷಿ ಆಗುತ್ತೆ ಶಶಿಕಲ್ ಅವರೇ. ಹೌದು ಸರ್. ಯಾಕಂದ್ರೆ ಈಗ ಈ ತರ ನೀವು ಕೆಲಸ ಮಾಡಿಕೊಂಡು ಅದರಲ್ಲಿ ಪ್ರತಿಫಲ ಬಂದಿರುತ್ತಲ್ಲ, ಬಂದಿರುತ್ತೆ, ಅದು ನೀವು ಹೇಳ್ಕೊಳ್ಳೋಕೆ ಖುಷಿ ಆಗುತ್ತೆ. ಹೌದು ಸರ್. ಇಲ್ಲೇ ಹೋದ್ರೆ ನೀವು ಹಾಕಿದ್ದೆಲ್ಲ ನೀವು ದಂಡ ಆದ್ರೆ ಮತ್ತೆ ನಷ್ಟ ಆಗುತ್ತೆ. ನಷ್ಟ ಆಗುತ್ತೆ, ತುಂಬಾ ಮುಂದೆ ಬರ ಕಷ್ಟ ಆಗುತ್ತೆ. ಕಷ್ಟ ಆಗುತ್ತೆ. ಈಗ ನಿಮ್ ಮುಂದೆ ಯೋಚನೆ ಮಾಡಕ್ಕೆ ದಾರಿ ಇರಲ್ಲ. ಈಗ ನಿಮ್ಗೆ ಯೋಚನೆ ಮಾಡಕ್ ಒಂದು ಹೇ ಇಂಥದನ್ನ ಮಾಡಬಹುದಲ್ಲ. ಅದಕ್ಕೂ ಕೂಡ ನೀವು ಕಾಂಪೋಸ್ಟ್ ತಯಾರಿಕೆಗೆ ಏನಾದ್ರೂ ತರಬೇತಿ ತಗೊಂಡ್ರೆ? ಹೋಗಿದ್ವಿ ಸರ್ ಕಾಂಪೋಸ್ಟ್ ತಯಾರಿಕೆ ಮಾಡೋದ್ರ ತರಬೇತಿಗೆ. ಯಾಡೋನಹಳ್ಳಿ ಹತ್ರ ಎಲ್ಲಾ ತರಬೇತಿನೂ ಕೊಡ್ತಾರೆ ಸರ್. ಅಲ್ಲಿಗೆ ಹೋಗಿ ತಗೊಂಬಂದಿದ್ವಿ ಸರ್. ಈಗ ತಾವು ಕೃಷಿ ಚಟುವಟಿಕೆಯನ್ನ ಮಾಡ್ತಾ ಇದ್ದೀರಲ್ಲ, ಕೃಷಿ ಇಲಾಖೆ ಜೊತೆಗೆ, ಕೃಷಿ ಅಧಿಕಾರಿಗಳ ಜೊತೆಗೆ, ಕೃಷಿ ವಿಶ್ವವಿದ್ಯಾಲಯ ಜೊತೆಗೆ, ಕೃಷಿ ವಿಜ್ಞಾನ ಕೇಂದ್ರದವರ ಜೊತೆಗೆ ಸಂಪರ್ಕ ಆಗಾಗ ಮಾಡ್ತಾ ಇದೀವಿ ಸರ್. ಮಾಡ್ತಾ ಇದೀವಿ. ಏನೇ ಬಂದ್ರು ಒಂದು ಈಗ ಮಿಷಿನ್ದು ಮೇವ್ ಕಟ್ ಮಿಷಿನ್ ಬಂದೈತೆ ಅಂತ ಅಧಿಕಾರಿಗಳು ನಮಗೆ ಫೋನ್ ಮಾಡಿ ಹೇಳ್ತಾರೆ ಸರ್. ಅಂದ್ರೆ ನೀವು ಕೃಷಿ ಅಧಿಕಾರಿಗಳ ಜೊತೆಗೆ ನಿರಂತರ ಸಂಪರ್ಕ ಬೇಕು ಸರ್. ಕೃಷಿ ಅಧಿಕಾರಿಗಳು ಇರೋದು ನಿಮ್ಗೆ ಸಲಹೆ ಕೊಡ್ಲಿಕ್ಕಾಗೆ. ಹೌದು ಸರ್. ನೀವು ಕೂಡ ಅಲ್ಲಿ ಹೋಗಿ ಬನ್ನಿ ಸರ್, ನಮ್ಗೆ ಸ್ವಲ್ಪ ಮಾಹಿತಿ ಕೊಡಿ, ಏನು ಹೊಸದು ಬಂದಿದೆ, ನಮ್ದು ಇದು ಏನು ಉಪಕರಣ ಏನಿದೆ ಹೇಳಿದ್ರಲ್ಲ, ಹೇಳ್ತಾರೆ. ಈಗ ಹುಲ್ ಕಟ್ ಮಾಡೋದು ಇದು ಮಷಿನ್ ಬಂದಿದೆ, ಮತ್ತೆ ಇದು ಡ್ರಿಪ್ ಇರಿಗೇಷನ್, ಪಾಲಿ ಹೌಸ್, ಆಮೇಲೆ ಇದು ನೆಟ್ ಹೌಸ್, ಇವೆಲ್ಲ ಬಂದಿದೆ. ಹೊಸ ಹೊಸದ ಕಾಲಮಾನಕ್ಕೆ ತಕ್ಕಾಗೆ ಅದು ಬದಲಾವಣೆ ಆಗುತ್ತೆ, ಬರ್ಬೇಕವೆಲ್ಲ. ಯಾಕಂದ್ರೆ ಈಗ ಯಾವಾಗ 100 ಜನ ಇದ್ದಾಗ ಈಗ ಬರೀ 10 ಜನ ಇದ್ದಾರೆ, ಇನ್ನು ಕೆಲವು ದಿನಕ್ಕೆ ಒಬ್ಬರೇ ಇರ್ತಾರೆ. ಹಾಗೆ ಕೃಷಿ ಬಿಡಕ್ ಬರಲ್ಲ, ಕೃಷಿ ಬಿಟ್ಟರೆ ಮತ್ತೆ ಈಗ ತಿನ್ನಕೇನು ಇರಲ್ವಲ್ಲ, ಇರ್ಬೇಕು ನಮ್ಗೆ. ಒಟ್ಟಾರೆ ಹೇಳ್ಬೇಕಂದ್ರೆ ಶಶಿಕಲ್ ಅವರು ಏನಂತೀರಿ ನಿಮ್ಮ ಕೃಷಿ ಜೀವನ, ಮತ್ತೆ ಕೃಷಿ ಮಹಿಳೆಯಾಗಿ? ನಾವಿವತ್ತು ಮಹಿಳೆಯರ ಬಗ್ಗೆ ಮಾತಾಡ್ಬೇಕಂದ್ರೆ ಮಹಿಳಾ ಕೃಷಿಕರು ಜಾಸ್ತಿ ಮನೆಯಲ್ಲಿ ಶ್ರಮ ಪಡ್ತಾರೆ, ಮಕ್ಕಳನ್ನ ಎಲ್ಲ ದೊಡ್ಡ ಮಾಡ್ತಾರೆ, ಮತ್ತೆ ಮನೆಯವ್ರ ಜೊತೆಗೆ ಕೃಷಿಯನ್ನ ಇನ್ನೂ ಜಾಸ್ತಿ ಮಾಡಬೇಕು ಅಂತ ಕಾಳಜಿ ಬಹಳ ತಗೋತಾರೆ. ಹೌದು ಸರ್. ಮನೆಯಲ್ಲಿ ಎಲ್ಲರೂ ಕೈ ಜೋಡಿಸಿದ್ರೆ ಸರ್ ಮುಂದೆ ಬರೋದಿಕ್ಕಾಗದು. ಮನೆಯಲ್ಲಿ ನಾನು ಹೆಂಗಸರು ನಾವು ಆಚೆ ಹೋಗ್ಬಾರ್ದು, ನಾವು ಕೃಷಿ ಮಾಡಬಾರ್ದು ಅಂತ ಇದ್ರೆ ಒಬ್ರು ಹೋಗಿ ಮಾಡಿ ಸಾಧನೆ ಮಾಡೋದಿಕ್ಕೆ ಆಗೋದಿಲ್ಲ ಸರ್. ಎಲ್ಲರೂ ಕೈ ಜೋಡಿಸಿ ಎಲ್ಲರೂ ನಮ್ಮ ಅಂತ ಮಾಡಿದ್ರೆ, ಕಷ್ಟಪಟ್ಟರೆ ಮುಷ್ಟಾನ್ನ ಸಿಕ್ಕೇ ಸಿಗುತ್ತೆ. ಕೃಷಿಯಲ್ಲಿ ಮಾತ್ರ ಎಲ್ಲರೂ ಕಷ್ಟಪಡಬೇಕು, ಕಷ್ಟಪಟ್ಟಿದ್ರೆ ಸಿಕ್ಕೇ ಸಿಗುತ್ತೆ ಸರ್ ಪ್ರತಿಫಲ. ಕೃಷಿಯಿಂದ ಲಾಸ್ ಆಗುತ್ತೆ ಅಂತಾರೆ, ಲಾಸ್ ಏನಾಗಲ್ಲ. ನಾವು ಉಪಯೋಗಿಸಿ ಮಾಡೋ ಅಂತದ್ರ ಮೇಲೆ ಒಂದನ್ನೇ ಮಾಡಿದ್ರೆ ಲಾಸ್ ಆಗುತ್ತೆ. 2-3 ಚಟುವಟಿಕೆ ತಡ್ಕೊಂಡು ಮಾಡಿದ್ರೆ ಏನು ತೊಂದರೆ ಆಗಲ್ಲ ಸರ್, ಮುಂದೆ ಹೋಗ್ಬೋದು ಸರ್ ಕೃಷಿಯಿಂದ. ಈಗ ಮಿಷಿನರಿ ಕೆಲಸಗಳು ಬಂದಿರೋದ್ರಿಂದ ನಾವು ಕಷ್ಟಪಟ್ಟು ಮಾಡಬೇಕು ಅನ್ನಂಗಿಲ್ಲ. ಆ ಸಮಯಕ್ಕೆ ತಕ್ಕಾಗಿ ನೀವು ಸ್ವಲ್ಪ ಜಾಗೃತಿ ವಹಿಸಬೇಕು, ಯಾಕಂದ್ರೆ ಅದು ಮಷಿನ್ ಕರೆಂಟ್ ಉಪಯೋಗಿಸ್ತೀರಲ್ಲ, ಆ ಕೆಲಸ ಆಗ ತನಕ ನೀವು ಸ್ವಲ್ಪ ಜಾಗ್ರತೆಯಲ್ಲಿ ಇರಬೇಕು. ಉಳಿದ ಕೆಲಸಕ್ಕೆ ನೀವು ಹೋಗ್ಲಿಕ್ಕಿಲ್ಲ. ಹೌದು ಸರ್. ಅಷ್ಟು ನೋಡ್ಕೋಬೇಕು. ಆಮೇಲೆ ನೀವು ಹಾಲು ಕರಿಬೇಕಾದ್ರೆ ಅದು ಕೂಡ ಸ್ವಲ್ಪ ಮಷಿನ್ ಇದೆ, ಮಷಿನ್ ಹಾಕ್ಬಿಟ್ಟು ಇದ್ದೀರಲ್ಲ, ಸ್ವಲ್ಪ ಜಾಗ್ರತೆ. ಪ್ರಾಣಿ ಅಲ್ಲ. ಹೌದು ಸರ್. ಅಂದ್ರೆ ನೀವು ನಿಮ್ಮ ಬದ್ಧತೆ ನಿಮ್ಮನ್ನು ಕಾಪಾಡುತ್ತೆ. ಕಾಪಾಡುತ್ತೆ ಸರ್. ಹೌದು ಸರ್. ಅದು ಏನ್ ಆ ಕೃಷಿ ಮಾಡಿದೆ, ನಾನು ಅಲ್ಲಿ ತಿರ್ಗಾಡಕ್ ಹೋಗ್ತೇನೆ, ಅಲ್ಲಿ ಊಟ ಮಾಡಕ್ ಹೋಗ್ತೇನೆ, ಹಿಂಗ್ ಮಾಡಿದ್ರೆ ನಿರ್ಲಕ್ಷ್ಯ ಮಾಡಿದ್ರಾಗಲ್ಲ. ಆಮೇಲೆ ಶಶಿಕಲ್ ಅವರೇ, ಈಗ ತಾವು ಕೃಷಿ ಚಟುವಟಿಕೆ ಮಾಡ್ತಾ ಕೆಲವೊಬ್ರು ಪ್ರವಾಸ ಮಾಡ್ಬಿಡ್ತಾರೆ, ಹಂಗೆ ಜಾಸ್ತಿ ತಿರುಗಾಡಕ್ ಹೋಗ್ಬಿಡ್ತಾರೆ, ಹಂಗೆಲ್ಲ ಮಾಡಿದ್ರೆ ಇನ್ನೇನು ಕೆಲಸ ಅಂತ ಹೋಗ್ಬಿಡ್ತಾರೆ, ಹಂಗಿದ್ರೆ ಕೃಷಿ ಆಗುತ್ತಾ? ಆಗಲ್ಲ ಸರ್. ನಾವು ಏನ್ ಮಾಡ್ಬೇಕು, ಯಾವ ಟೈಮ್ ಮಾಡ್ಬೇಕು ಅಂತ ನಮಗಿರುತ್ತದೆ. ಬೇರೆಯವ್ರಿಗೆ ಹೋಯಿಸೋದ್ರೆ ಅದು ಅವ್ರು ಮಾಡೋದಿರಲ್ಲ. ಅದೆಲ್ಲ ಕೆಲವು ತಾವೇ ರೈತರು ಅಂತ ಹೇಳ್ತಾರೆ, ಮತ್ತೆ ತಿರುಗಾಡಕ್ ಹೋಗ್ಬಿಡ್ತಾರೆ, ಅಲ್ಲಿ ಏನೋ ಸ್ವಲ್ಪ ಸಮಯ ಇದೆ ಅಂತ. ಇದು ಕೃಷಿ ಒಂದು ಸಮಯ ಇರುತ್ತೆ, ಆ ಸಮಯದಾಗ ನೀವು ಏನು ಬಿತ್ತನೆ ಮಾಡಬೇಕು, ಮತ್ತೆ ಅದು ಆರೈಕೆ ಮಾಡಬೇಕಾಗತ್ತೆ. ಈ ಬಿತ್ತನೆ ಮಾಡೋ ಟೈಮ್ನಲ್ಲಿ ನೀವು ಎಲ್ಲ ಹೊರಗಡೆ ಹೋದ್ರೆ ಬಿತ್ತನೆ ಸಮಯ ಮುಗಿದೋಗಿರುತ್ತೆ, ಮತ್ತೆ ಹೆಂಗೆ ಅದು? ಮತ್ತೆ ಅದ್ ನಮಗೆ ಸಿಗಲ್ಲ ಸರ್. ಮೇ ತಿಂಗಳಿಂದಲೇ ಉಳುಮೆ ಮಾಡಬೇಕು. ನಾವು ಅದನ್ನ ನೋಡಿ ಕೃಷಿಯವರು ಎಚ್ಚರಿಕೆಯಿಂದ ಮಾಡಬೇಕು ಸರ್, ಯಾವ ಟೈಮ್ಗೆ ಏನ್ ಮಾಡಬೇಕು ಅದನ್ನ ಮಾಡಬೇಕು ಸರ್. ಅದು ಈಗ ಮನೆಯಲ್ಲಿ ತಾವು ಇರ್ತಿರಲ್ಲ, ಈಗ ಗಂಡಸರಿಗೆ ಜಾಸ್ತಿ ಕಾಳಜಿ ಇರ್ಬೇಕಾ ಹೆಂಗಸರಿಗೆ ಜಾಸ್ತಿ ಇರ್ತದ? ಹೆಂಗಸರಿಗೆ ಜಾಸ್ತಿ ಕಾಳಜಿ ಇದ್ರೆ ಇನ್ನೂ ಚೆನ್ನಾಗಿ ಮುಂದುವರಿತೀವಿ ಸರ್. ಗಂಡಸರಿಗೆ ಈ ತರ ಮಾಡ್ರಿ, ಹಿಂಗ್ ಮಾಡ್ರಿ ಅಂತ ಹೇಳಿದ್ರೆ ಅವರು ಹೊರಗಡೆ ಜಾಸ್ತಿ ತಿಳ್ಕೊಂಡ್ಬಂದಿರ್ತಾರೆ, ಆ ಕಡೆ ಈ ಕಡೆ ಅವ್ರಿಗೆ ಸ್ವಲ್ಪ ತಾಳ್ಮೆ ಕಡಿಮೆ ಇರುತ್ತೆ. ಮನೆಯಲ್ಲಿ ನೀವು ಇರ್ತೀರಿ, ಆಯಾಸ ಆಗಿರಲ್ಲ, ಅದ್ರ ನಿಮ್ಗೆ ಅವ್ರು ಹೇಳಿದ್ದನ್ನ ನೀವು ಅಲ್ಲಿ ಅಳವಡಿಸಕ್ ಬರುತ್ತೆ ನಿಮ್ಗೆ. ಬರುತ್ತೆ ಸರ್. ಹೆಂಗಸರು ಹೇಳಿದ್ರೆ ಸ್ವಲ್ಪ ಹೇಳೋ ರೀತಿ ಗಂಡಸರು ಕೇಳ್ತಾರೆ ಸರ್. ಅದೇ ಗಂಡಸರು ಹೇಳಿದ್ರೆ ನಾವು ಕೇಳಲ್ಲ, ಆದ್ರೆ ಹೆಂಗಸರು ಹೇಳೋ ರೀತಿಯಲ್ಲಿ ಹೇಳಿದ್ರೆ ಅವ್ರು ಗಂಡಸರು ಕೇಳಿ ಮುಂದೆ ಬರೀಬಹುದು ಸರ್. ಅದೇ ಸಹಜೀವನ ಮಾಡಬೇಕಾದ್ರೆ ಈಗ ಸ್ವಲ್ಪ ಮಾತು ಬರ್ದಂಗ್ ನೋಡ್ಕೋಬೇಕು. ಹೌದು ಸರ್. ಈಗ ಸರಿಯಾಗಿ ಕುಟುಂಬದ ಶ್ರೇಯೋಭಿವೃದ್ಧಿ ಆಗ್ಬೇಕಂದ್ರೆ ಈ ಎರಡು ಈಗ ಗಂಡ ಹೆಂಡತಿ ಇಬ್ರು ಜೊತೆಯಾಗಿದ್ದಾಗ ಮಾತ್ರ ನೀವು ಆದಾಯ ಜಾಸ್ತಿ ಮಾಡಬಹುದು ಸರ್. ಈಗ ಒಬ್ರು ತಿರುಗಾಟ ಮಾಡ್ಬಿಡ್ತೀನಿ, ನೀನು ಅಷ್ಟೇ ಮಾಡು, ನೀನು ಈ ಬೆಳೆ ಹಾಕ್ಬೇಡ ನಾನ್ ಈ ಬೆಳೆ ಹಾಕ್ತೀನಿ ಅನ್ನೋದು, ಆತರ ಮಾಡೋದು, ನೀನ್ ಇದ್ ಮಾಡ್ಬೇಡ ನಾನ್ ಇದ್ ಮಾಡ್ತೀನಿ ಆತರ ಮಾಡಿದ್ರೆ ಕೈಪೋಟಿ ಮಾಡ್ಕೊಂಡೋದ್ರೆ ಏನು ಉಳಿತದೆ? ಏನು ಆಗಲ್ಲ ಸರ್, ಯಾವುದು ಆಗೋದಿಲ್ಲ. ಆಗೋದಿಲ್ಲ ಸರ್. ಯಾಕಂದ್ರೆ ಈಗ ನಾವು ಕೆಲ್ಸಗಾರ ತಗೊಂಡೇ ಕೆಲಸ ಮಾಡ್ಸಕ್ಕಾಗಲ್ಲ, ಇನ್ ನಾವ್ ಒಬ್ಬನೇ ಹೆಂಗ್ ಮಾಡಕ್ಕಾಗತ್ತೆ? ಮಾಡೋದಿಕ್ಕಾಗಲ್ಲ ಸರ್. ಹೌದಲ್ಲ, ಇಬ್ರು ಇಂಟರ್ಡಿಪೆಂಡೆಂಟ್, ಒಬ್ರಿಗೊಬ್ರದು ಅವಲಂಬನೆ ಇರ್ತದೆ ಇಲ್ಲಿ. ಹೌದು ಸರ್, ಇರ್ತದೆ. ಅವರು ಸ್ವಲ್ಪ ಆ ಕಡೆ ಈ ಕಡೆ ನೋಡ್ಬಂದು ವಿಷಯ ಅವ್ರಿಗೂ ನಮ್ಗಿನ ಜಾಸ್ತಿ ಗೊತ್ತಿರುತ್ತೆ. ಹಿಂಗ್ ಮಾಡೋದಂತ ಅವ್ರು ಮಾಡೋಣ ಅಂದಾಗ ನಾವು ತಾವೇನ್ ಹೇಳಿದ್ರಲ್ಲ, ನನ್ಗಿಂತ ಜಾಸ್ತಿ ಗೊತ್ತಿರ್ತದೆ, ಅಷ್ಟು ನಿಮ್ ಮನಸ್ಸಿನಾಗಿದ್ರೆ ಸಾಕು. ಗೊತ್ತಿರುತ್ತೆ ಸರ್ ಅವ್ರಿಗೂ, ಜಾಸ್ತಿ ಜನ ಜೊತೆ ಒಡನಾಟ ಇರುತ್ತೆ, ಎಲ್ಲೋ ಭೆಟ್ಟಿಯಾಗಿರ್ತಾರೆ. ಆಮೇಲೆ ಕೃಷಿಕಲ ನೀವು ಬೇರೆ ಯಾರ್ದಾರು ಹೊಲಕ್ಕೂ ಹೋಗಿ ನೋಡ್ಕೊ ಬಂದಿರಾ, ಅಥವಾ ಕೃಷಿ ಇಲಾಖೆ ತಮ್ಮನ್ನ ಕೃಷಿ ಪ್ರವಾಸಕ್ ಅಂತ ಕರೀತಾರೆ? ಕರೀತಾರೆ ಸರ್. ಹೋಗಿ ನೋಡ್ಕೊ ಬಂದಿರಾ? ಹೋಗಿ ನೋಡ್ಕೊ ಬಂದಿರಾ? ಮಿಶ್ರ ಬೆಳೆಗಳನ್ನ ಬೆಳೆಯೋದ್ನ ಹೇಳ್ಕೊಡ್ತಾರೆ ಸರ್. ಸರ್, ಆಡೋನಹಳ್ಳಿ ಹತ್ರ ಲಕ್ಷ್ಮಮ್ಮನ ಅವ್ರ ತೋಟಕ್ಕೆ ಕರ್ಕೊಂಡೋಗಿ ಅವರು ಈ ತರ ಮುಂದೆ ಬೆಳೆ ಬೆಳೆದ್ರೆ ಬೆಳೆ ಬರಲ್ಲ, ಮಿಶ್ರ ಬೆಳೆ ಬೆಳಿಬೇಕು, ಮತ್ತೆ ಮಧ್ಯದಲ್ಲಿ ಚೆಂಡುವ ಈ ತರದೆಲ್ಲ ಯೆಲ್ಲೋ ಕಲರ್ದ ಹಾಕಿದ್ರೆ ಬೇರೆ ಕ್ರಿಮಿನಿ ಕೀಟಗಳೆಲ್ಲ ಆ ಹುಳಕ್ಕೆ ಬರುತ್ತೆ, ಬೆಳೆಗಳನ್ನ ಹಾನಿ ಮಾಡಲ್ಲ, ಈ ತರ ಮಿಶ್ರ ಬೆಳೆಗಳನ್ನ ಬೆಳೆಯೋದ್ರ ಬಗ್ಗೆ ಹೇಳಿದ್ರು. ಒಂದೇ ಬೆಳೆ ಬೆಳೆಯಬಾರದು, ಹಳ್ಳು ಹುಚ್ಚೆಳ್ಳು ಮತ್ತೆ ಸಾಸಿವೆ ಕಡಲೆ ಗಿಡ ಈ ತರದೆಲ್ಲ ಮಿಶ್ರ, ಚೆಂಡುವ ಈ ತರದೆಲ್ಲ ಮಿಶ್ರ ಬೆಳೆ, ಅಲ್ಸಂಡೆ, ಅವ್ರೆ, ತುಗರಿ, ಉದ್ದು ಇವೆಲ್ಲ ಮಿಶ್ರ ಬೆಳೆ ಬೆಳಿತೀರಿ? ಬೆಳ್ಕಂತೀವಿ ಸರ್, ಮನೆಗೆ ಬೇಕಾಗಂತದ್ನೆಲ್ಲ ಈ ತರ ಕಾಳುಗಳನ್ನೆಲ್ಲ, ಹೆಸರು ಕಾಳು, ಮೆಂತ್ಯ ಬೆಳಿತೀವಿ ಸರ್, ಈ ತರದವೆಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ಬೆಳ್ಕಂತೀವಿ ಸರ್. ಹಸಿಮೆಣಸಿನಕಾಯಿ ಬೆಳಿತೀವಿ? ಹಸಿಮೆಣಸಿನಕಾಯಿ ಬೆಳ್ಕಂತೀವಿ ಸರ್. ಸಮಗ್ರ ರೈತರು ನಿಜ ಹೇಳ್ಬೇಕಂದ್ರೆ ಶಶಿಕಲಾ ಮತ್ತೆ ಅವ್ರ ಕುಟುಂಬದವರು. ಹೌದು ಸರ್. ಏನಂತಾರೆ ಊರಲ್ಲಿ ಎಲ್ಲ, ಶಶಿಕಲಾ ಮತ್ತೆ ಅವ್ರ ಯಜಮಾನರು ಒಳ್ಳೆ ಕೃಷಿ ಮಾಡ್ತಾರೆ ಅಂತ ಹೇಳ್ತಾರೆ? ಅದೇ ಸರ್, ಹೊಟ್ಟೆ ಉರಿ ಪಡ ಅಂತ ಹೊಟ್ಟೆ ಉರಿ ಪಡ್ತಾರೆ, ಇವ್ರು ಚೆನ್ನಾಗ್ ಆಗ್ಬಿಟ್ರು ಅಂತ, ಕಷ್ಟಪಟ್ಟು ಮಾಡ್ತಾವ್ರೆ ಚೆನ್ನಾಗವ್ರೆ ಅಂತ ಅನ್ನೋರ್ ಅನ್ಕಂತಾರೆ. ಬೇರೆ ಹತ್ರ ಮಾತಾಡಿ ಸಮಯ ವೇಸ್ಟ್ ಮಾಡೋದೇನಕ್ಕೆ? ನಾವು ಚೆನ್ನಾಗಿರ್ಬೇಕು ಅಂದ್ರೆ ಕಷ್ಟ ಪಡ್ಬೇಕು. ಅಲ್ಲ, ಈಗ ನಾವು ಅದೇ ಹೇಳಿದ್ರು ಶಶಿಕಲಾ ಅವ್ರೆ, ಈಗ ನಾವು ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ನಾವು ಆಚರಣೆ ಮಾಡ್ತೇವೆ. ಮಹಿಳೆಯರಿಂದ ಕೃಷಿಗೆ ಏನ್ ಕೊಡುಗೆ ಆಗಿದೆ ಅಂದ್ರೆ, ಈಗ ತಾವು ಉದಾಹರಣೆ ಹೇಳ್ತಾ ಇದ್ದೀರಿ. ಈಗ ಹೌದು, ನಮ್ಗೆ ನಾನು ಮಹಿಳೆಯಾಗಿ ಈ ಕೃಷಿ ಬಿಟ್ಟು ನಾನು ಹೊರಗಡೆ ತಿರುಗಾಡಕ್ ಹೋಗ್ತಿದ್ದೇನೆ, ನಮ್ಗೆ ಸಮಯ ಇಲ್ಲ, ನಮ್ಗೆ ಸ್ವಲ್ಪ ಮಾರ್ಕೆಟಿಗೆ ಹೋಗಿ ಬರೋಣ, ಇದೇ ತರ ತಿರುಗಾಡಕ್ ಹೋದ್ರೆ, ಈಗ ಕೃಷಿ ಸಮಯದಲ್ಲಿ ನೀವು ಸಮಯನ ನೀವು ಇಲ್ಲಿ ಇರೋದು ಬಿಟ್ಟು ಅಲ್ಲಿ ಹೋದ್ರೆ ಕೃಷಿ ಮಹಿಳೆ ಆಗೋದಿಲ್ಲ. ಆಗಲ್ಲ ಸರ್, ಆಗಲ್ಲ. ಅವಾಗ ನಿಮ್ಗೆ ಮಾತಾಡಕ್ಕೆ ಬರೋದಿಲ್ಲ, ಬರೋದಿಲ್ಲ. ಅವಾಗ ಕೃಷಿಗೆ ನಾವು ನಮ್ಮ ಒಂದು ಆ ಸಮಯಕ್ಕೆ ನಾವು ಅಪಚಾರ ಎಸ್ದಂಗೆ ನಾವು ನಷ್ಟ ಅನುಭವಿಸ್ತೇವೆ. ಕೃಷಿ ನಿಮ್ ಕೈ ಹಿಡಿದಿಲ್ಲ, ಕೃಷಿ ಕೈ ಹಿಡಿದಿಲ್ಲ ಅಂದ್ರೆ ಯಾರು ನಿಮ್ಮನ್ನ ಮಾತಾಡ್ತಾರೆ? ಯಾರು ಮಾತಾಡ್ಸಲ್ಲ ಸರ್. ಎಲ್ಲ ಆಮೇಲೆ ಹಿಂದಿಂದ ಮಾತಾಡ್ತಾರೆ, ಏನ್ ಕೆಲಸ ಬರಲ್ಲ, ಅವ್ರು ಏನು ಮಾಡ್ಕೊಂಡಿಲ್ಲ, ಎಲ್ಲ ಅದ್ ಮಾಡ್ ಸಾಲ ಮಾಡ್ಕೊಂಡ್ರು, ಅದ್ ಮಾಡ್ತೀವಿ ಇದ್ ಮಾಡ್ತೀವಿ ಅಂತ ಅಂತ ಎಲ್ಲ ಮಾತಾಡ್ಕೊಂತಾರೆ. ಸಾಲ ಆಗ್ತಾ ಮತ್ತೆ ನಾವು ತಗೊಂಡು ಅದನ್ನ ನಮಗೆ ಬರೋದ್ ರೀತಿ ಮಾಡ್ಕೊಬೇಕು ಸರ್. ಈಗ ಶಶಿಕಲ್ ಅವರು, ಈಗ ಹಣಕಾಸು ನಿರ್ವಹಣೆಯನ್ನ ಹೆಂಗ್ ಮಾಡ್ತೀರಿ? ತಾವು ಯಾವ ಕೃಷಿ ಇಲಾಖೆ ವತಿಯಿಂದ ಸಾಲ ತಗೋತಿದ್ದೀರಾ, ಅಥವಾ ಏನು ಸಹಕಾರ ಇಲಾಖೆ ವತಿಯಿಂದ ಸಾಲ ಏನಾದ್ರೂ ವ್ಯವಹಾರ ಮಾಡ್ತೀರಾ? ಮಾಡ್ತೀವಿ ಸರ್. ಇವಾಗ ಹಣಕಾಸು ವ್ಯವಹಾರ ನಾವು ಮಾಡ್ಲೇಬೇಕು ಸರ್. ಹಣಕಾಸು ವ್ಯವಹಾರ ನಮ್ ಕಡೆನೆ ಹಣ ನಮ್ಮ ಹತ್ರ ಇರೋದಿಲ್ಲ, ಬ್ಯಾಂಕಿಂದ ತರಬೇಕಾಗತ್ತೆ ಅಥವಾ ಏನು ಸಹಕಾರಿ ಸಂಘದಿಂದ ತರಬೇಕಾಗತ್ತೆ. ವ್ಯವಹಾರ ಮಾಡ್ಬೇಕು, ಹೇಗ್ ಮಾಡ್ತೀರಿ ಸರ್? ಅದೇ NRLM ಅಂತ ನಾವು ಸ್ತ್ರೀಶಕ್ತಿ ಸಂಘಗಳು ಮಾಡ್ಕೊಂಡಿದ್ದೀವಿ ಸರ್. ಅದರಲ್ಲಿ ಲೋನ್ ಮುಖಾಂತರ ಅಮೌಂಟ್ ಕೊಡ್ತಾರೆ ಸರ್, ಅದನ್ನ ತಂದು ಬಂಡವಾಳ ಹಾಕ್ತಿವಿ. ಬಂಡವಾಳ ಹಾಕಿ ಸಾಮಾನ್ಯ ಪ್ರತಿ ವರ್ಷ ಎಷ್ಟು ತಗೋತೀರಿ? ನಿಮ್ ಹೆಸರ ಮೇಲೆ, ನಿಮ್ ಯಜಮಾನರ ಹೆಸರ ಮೇಲೆ? ಒಂದೊಂದು ಲಕ್ಷ, ಎರಡೆರಡು ಲಕ್ಷ ಈ ತರ ತಗೊಂತೀವಿ ಸರ್. ತಗೊಂಡು ನಾವು ಬಡ್ಡಿ ಮತ್ತೆ ದುಡ್ಡು ತರ ಉಳಿತಾಯ ರೀತಿ ಕಟ್ಕೊಂಡ್ಬಿಡ್ತೀವಿ. ಅದ್ ತೀರಿದ್ಮೇಲೆ ಬೇಕಾದ್ರೆ ತಗಂತೀವಿ. ಅದನ್ನ ತಗೊಂಬಂದು ನಾವು ಅದನ್ನೇ ಬಳಸ್ಕೊಂಡ್ಬಿಟ್ಟು ಬೇರೆದಕ್ಕೆ ಇವಾಗ ಟ್ರಿಪ್ ಹೋಗ್ಬಂದ್ಬಿಡೋದು, ಆ ದುಡ್ಡು ತಗೊಂಡೋಗಿ ಆತರ ಎಲ್ಲ ಮಾಡಲ್ಲ ಸರ್. ಏನು ಅದರಿಂದ ಅವ್ರ ಸಾಲ ಕಟ್ಟಂಗ್ ನಮ್ಗೆ ಆದಾಯ ಬರಬೇಕು ಅದಕ್ಕೆ ಹಾಕ್ತಿವಿ. ಆ ರೀತಿ ಅವ್ರ ಸಾಲ ತೀರಿಸಿ ಮತ್ತೆ ಮುಂದಿನ ಬೆಳೆಗೆ ನಮ್ದ್ರಲ್ಲೇ ಲಾಭ ಸಿಕ್ತು ಅಂದ್ರೆ ಸಾಲ ತಗೊಳಲ್ಲ ಸರ್, ಅದರಲ್ಲಿ ಮಾಡ್ಕೊಂತೀವಿ. ಬ್ಯಾಂಕ್ ವ್ಯವಹಾರ ಇರಬೇಕು ಇದೆ ಸರ್. ಬ್ಯಾಂಕ್ ನೀವು ತಗೊಳ್ಳೇಬೇಕು ಅಂತಲ್ಲ, ಇಲ್ಲ, ನಿಮ್ಗೆ ಯಾವಾಗೋ ಸಮಯದಲ್ಲಿ ನಿಮ್ಮ ಹತ್ರ ಇರಲ್ಲ, ಅಂದ್ರೆ ನಿಮ್ದು ಬೆಳೆ ಮಾರ್ಕೆಟಿಗೆ ಹಾಕಿ ಬಂದಿರಲ್ಲ, ಈಗ ನಿಮ್ ಹಣಕಾಸು ಅವಶ್ಯಕತೆ ಇರುತ್ತೆ, ಆ ಸಮಯದಲ್ಲಿ ನೀವು ನಿಮ್ದು ಬೆಳೆನ ನೀವು ಮಾರಿಬಿಟ್ರೆ ಅದು ಕಡಿಮೆ ರೇಟ್ ಇರುತ್ತೆ ಮಾರ್ಕೆಟ್ ಅಲ್ಲಿ. ಹೌದು ಸರ್. ಹಂಗಾಗಿ ಅದು ಬೆಳೆ ಬರತನಕ ನೀವು ಕಾಯ್ಬೇಕಾಗುತ್ತೆ. ಹೌದು ಸರ್. ಅಷ್ಟರ ಮಟ್ಟಿಗೆ ನೀವು ಸಾಲ ಬೇಕಾಗುತ್ತೆ, ತಗೋಬೇಕಾಗುತ್ತೆ. ಇದು ಪ್ರತಿಯೊಬ್ಬ ರೈತರು ಪ್ರತಿಯೊಬ್ಬರ ಮನೆಯಲ್ಲೂ ಹಾಗೆ ಮಾಡ್ತಾರೆ. ಹೌದು ಸರ್. ಹುಳ್ಳಿ ಕಾಳು ಬೆಳೆದಿದ್ದೀವಿ ಸರ್ ಒಂದ್ ಹತ್ತು ಮೂಟೆ, ಆ ಹುಳ್ಳಿ ಕಾಳಿಗೆ ರೈಟ್ ಇಲ್ಲ, ಅದಕ್ಕೆ ಈಗ ಮಾರಿದ್ರೆ ನಮ್ ಮಾಡಿರೋ ದುಡ್ಡು ಸರ್, ಅದಕ್ಕೆ ಬೆಲೆ ಬಂದೇ ಬರುತ್ತೆ. ಬರುತ್ತೆ, ಸ್ವಲ್ಪ ಕಾಯ್ಬೇಕು, ಅವಸರ ಮಾಡಬಾರ್ದು. ನಮ್ಮ ರೈತ ಬಂಧುವ್ರು ಇವತ್ತು ಇದೇ ತರದಲ್ಲಿ, ಈಗ ಎಲ್ಲ ಕಡೆನು ಹಾಗೆ, ಈಗ ಕಾಳು ಬೆಳೆ ಇರ್ಬೋದು, ಈಗ ತೋಟಗಾರಿಕೆ ಬೆಳೆ, ಈಗ ಅಡಿಕೆ ಬೆಳೆ, ತೆಂಗಿನ ಬೆಳೆ ಇರ್ಬೋದು, ಈಗ ಮನೆ ದುಡ್ಡಿಲ್ಲ ಅಂತ ತಕ್ಷಣ ಅಲ್ಲಿ ಮಾರ್ಕೆಟ್ ಅಲ್ಲಿ ರೇಟ್ ಇರಲ್ಲ, ಆದ್ರೆ ಅವಸರ ಸಲುವಾಗಿ ಸಿಕ್ಕಿದ ರೇಟಿಗೆ ಕೊಟ್ಟು ಬಂದ್ಬಿಡ್ತಾರೆ. ಹೌದು ಸರ್, ತುಂಬಾ ನಷ್ಟ ಮಾಡ್ಕೊಂಡ್ಬಿಡ್ತಾರೆ, ಕೇಳೋರಿಲ್ಲ ಆಮೇಲೆ ಅಯ್ಯೋ ಕೊಟ್ಟನೆ ಅಂತ ಹೇಳಿ ತಲೆ ಮೇಲೆ ಕೈ ಇಟ್ಕೋತಾರೆ. ಹೌದು ಸರ್, ಗಾಳಿಗೆ 500 ರೂಪಾಯಿ ಕೊಟ್ಟಿದ್ದಾರೆ, ಎಲ್ಲ ಕೀಳು ಸುಳಿ ಕಳಿ ಮಿಷಿನ್ ಇಲ್ಲ, ಕೈಯಲ್ಲೇ ಕೀಳಿಸ್ಬೇಕು, ಎಲ್ಲ ಕೀಳಿಸಿದೀವಿ. ಈಗ ನಾವು ಬರೀ 50 ರೂಪಾಯಿ ಸೇರ್ ಓಡ್ತದೆ ಕೆಜಿ, ನಾವು 50 ರೂಪಾಯಿ ಕೊಟ್ರೆ ನಮ್ಗೆ ಏನ್ ಸರ್ ಸಿಗುತ್ತೆ? ಹಂಗಾಗಿ ನಾವು ಕೊಟ್ಟಿಲ್ಲ, ಶೇಖರಣೆ ಮಾಡಿ ಮಡಗಿದೀವಿ, ಬಿತ್ತನೆ ಟೈಮಲ್ಲಿ ರೇಟ್ ಜಾಸ್ತಿ ಆದಂಗೆ ಮಾರಣ ಅಂತ ಇಟ್ಟಿದೀವಿ. ಇಲ್ಲ, ತುಂಬಾ ನಿಮ್ದು ಸಹನೆ ಮತ್ತೆ ಈಗ ತಾಳ್ಮೆ ಇದೆಯಲ್ಲ, ಇದು ನಿಮ್ ಕೈ ಹಿಡಿತದೆ. ಹೌದು ಸರ್, ರೈತ ಬಾಂಧವರು ಇದನ್ನ ನೀವು ವಿಚಾರದಲ್ಲಿ ಇಟ್ಕೊಳ್ಳಬೇಕಾಗುತ್ತೆ. ಸಮಗ್ರ ರೈತರು ಯಾವ್ದಕ್ಕೂ ಅದು ಜಗ್ಗದಿಲ್ಲ, ಮಳೆ ಬರಲಿ ಬಿಸಿಲು ಬರಲಿ. ಹೌದು ಸರ್, ಅದಕ್ಕೆ ನಾವು ಹೊಂದ್ಕೊಳ್ಬೇಕು, ಹೊಂದ್ಕೊಳ್ಬೇಕು. ಎಲ್ಲಾ ಸಮಯನು ನಮ್ಗೆ ಮಳೆಗಾಲ ಸಿಗ್ತದ ಅಂತ ಹೇಳಕ್ಕಾಗಲ್ಲ. ಹೌದು ಸರ್, ಅದು ನಿಮ್ ಮುನ್ನೆಚ್ಚರಿಕೆಯಾಗಿ ಕೃಷಿ ಹೊಂಡ ಮಾಡ್ಕೊಂಡಿರಿ. ಹೌದು ಸರ್, ನಿಮ್ ಒಂದೇ ಪ್ರಮಾಣದಲ್ಲಿ ಅದು ನಿಮ್ ನೀರ್ ಇರುತ್ತೆ, ಅದನ್ನ ನೀವು ಕೃಷಿಗೆ ಬಳಸ್ಕೋಬಹುದು. ಅಂದ್ರೆ ಈಗ 4 ಎಕರೆಯಲ್ಲಿ ನಿಮ್ಗೆ 2 ಎಕರೆ ನಿಮ್ದು ನೀರಾವರಿ ಇದೆ ಅಂದ್ರೆ ನೀರಾವರಿ ಆದ್ರೂ ಮಾಡಬಹುದಲ್ಲ, ಇಲ್ಲದ್ರೆ ಉಳಿದ 2 ಎಕರೆಯಲ್ಲಿ ಕನಿಷ್ಠ ಒಂದು ಬೆಳೆ ಆದ್ರೂ ತೆಗೆಯಾಗುತ್ತೆ. ಹೌದು ಸರ್, ತಾವು ಆತರ ಮಾಡ್ಕೊಂಡಿರಿ. ಹೌದು ಸರ್, ತುಂಬಾ ಸಂತೋಷ ಶಶಿಕಲಾ ಅವರೇ. ಮಹಿಳಾ ಸಮಾಜದ ಬಗ್ಗೆ ತಾವು ಏನಂತೀರಿ? ಮಹಿಳೆಯರು ಇವತ್ತೆ ತಮ್ದೇ ಆದ ಒಂದು ಸಮಾಜಕ್ಕೆ ಕೊಡುಗೆಯನ್ನ ನೀಡ್ತಾ ಇದ್ದಾರೆ. ಮನೆಯಲ್ಲಿ ಮಕ್ಕಳನ್ನ ಒಳ್ಳೇದಾಗಿ ಸಾಕೋದು, ಆರೈಕೆ ಮಾಡೋದು, ಮತ್ತೆ ಊರಲ್ಲಿ ಒಳ್ಳೆಯ ಒಂದು ಬಾಂಧವ್ಯ ಇಟ್ಕೊಳ್ಳೋದು, ಏನಂತೀರಿ ಶಶಿಕಲಾ ಅವರಿಗೂ? ಅದು ತುಂಬಾ ಒಳ್ಳೇದು ಸರ್. ತಂದೆ ತಾಯಿ ಮತ್ತೆ ತೌರ್ ಮನೆ, ಗಂಡದ ಮನೆ, ಮತ್ತೆ ಸಂಬಂಧಿಕರು, ಮತ್ತೆ ಆಜುಬಾಜು, ಮತ್ತೆ ಏನಾದ್ರು ಸಣ್ಣ ಪುಟ್ಟ ಕಾರ್ಯಕ್ರಮ ಇರ್ತವೆ, ಇಂದು ಧಾರ್ಮಿಕ ಕಾರ್ಯಕ್ರಮ ಇರ್ತವೆ, ಮತ್ತೆ ಜಾತ್ರೆ ಕಾರ್ಯಕ್ರಮ ಇರ್ತವೆ, ಏನಂತೀರಿ ಇದ್ರ ಬಗ್ಗೆ? ಅದು ಎಲ್ಲಾರು ಮುಂದೆ ನಿಂತ್ಕೊಂಡು ಮಾಡ್ಬೇಕು ಸರ್. ಹೆಣ್ಮಕ್ಳು ಎಲ್ಲದಕ್ಕೂ ಮುಂದೆ ಹೋಗಿ ಒಂದು ತಾಳ್ಮೆಯಿಂದ, ಒಂದು ಸಹನೆಯಿಂದ ಎಲ್ಲಾರನ್ನು, ಎಲ್ಲಾರು ನಮ್ಮವರು ಅನ್ನೋ ರೀತಿನೇ ನೋಡ್ಕೊಂಡು ಮಾಡ್ಬೇಕು ಸರ್. ಅವರು ಚೆನ್ನಾಗವ್ರೆ, ನಾವು ಚೆನ್ನಾಗಿಲ್ಲ ಅಂತ ಹೊಟ್ಟೆ ಉರಿ ಪಡೋದು ಈ ತರದೆಲ್ಲ ಮಾಡಬಾರ್ದು. ಎಲ್ಲರೂ ಒಂದೇ ಅನ್ನಂಗೆ ಮುಂದೆ ನಿಂತು ಅವರೇ ಮಾಡ್ಲಿ, ಗಂಡಸರು ನಮ್ ಕೆಲ್ಸ ಅಲ್ಲ ಇದು, ಇದು ಅವ್ರ ಕೆಲ್ಸ, ಅವರೇ ಮಾಡ್ಲಿ ಅಂತ ಹೇಳ್ಬಾರ್ದು. ಇಬ್ರು ಅನ್ಯೋನ್ಯವಾಗಿ ಇಬ್ರು ವಹಿಸ್ಕೊಂಡು ಮಹಿಳೆಯರು ಮುಂದೆ ನಿಂತ್ಕೊಂಡು ಮಾಡಿದ ಎಲ್ಲಾ ಕೆಲ್ಸನು ಸಕ್ಸಸ್ ಆಗುತ್ತೆ ಸರ್. ಇವತ್ತೆ ಎಲ್ಲ ಕಡೆನು ಒತ್ತಡ ಇದೆ, ನಾನು ಸರಿ ಇಲ್ಲ, ನೀವು ಚೆನ್ನಾಗಿದ್ದೀರಿ, ಈ ತರ ಮಾತು ಬರ್ತವೆ ಕೆಲವೊಂದ್ ಕಡೆ. ಹೌದು ಸರ್, ಬರುತ್ತೆ. ಇದಕ್ಕೆಲ್ಲ ನಾವು ಲಕ್ಷ್ಯ ಕೊಡಬಾರ್ದು, ತಲೆ ಕೆಡಿಸ್ಕೋಬಾರ್ದು ಸರ್. ಹೌದಲ್ಲ, ಈ ಆರೋಗ್ಯ ಕಾಪಾಡ್ಕೊಳ್ಳೋದು ತುಂಬಾ ಪ್ರಾಮುಖ್ಯತೆ ಇವತ್ತೆ. ಹೌದಲ್ಲ, ಆರೋಗ್ಯ ಏ, ನಾನು ಆತರ ಬಣ್ಣ ಇದ್ದೇನೆ, ನೀವು ಈ ತರ ಬಣ್ಣ ಇದ್ದೀರಿ, ಇದೆಲ್ಲ ಬಹಳ ಇದೆ. ಇದೆಲ್ಲ ಏನು ಆರೋಗ್ಯ ಇರೋ ತನಕ ಮಾತ್ರ, ಅಂದ್ರೆ ಏನು ಒಂದು ವಯಸ್ಸಿನ ತನಕ ಮಾತ್ರ. ಮತ್ತೆ ಮುಖದಲ್ಲಿ ಮೈಯಲ್ಲಿ ನರಿಗೆ ಬರ್ಲೇಬೇಕಲ್ಲ, ಬರ್ಲೇಬೇಕು. ಅದು ಭೂಮಿಯ ಸಹಜ ಗುಣ, ಸಹಜ ಗುಣ. ಅವಳ ಅಕ್ಕ ಮುಟ್ಟವಡೆ ನಮಗೆ ಸಾಲ ಮಾಡಾದ್ರು ಕೊಡಿಸು, ಈ ತರದ್ದೆಲ್ಲ ಮಾಡಬಾರ್ದು. ಬೇರೆ ಹೆಣ್ಮಕ್ಳುಗಳು, ಅವ್ರಿಗಿರೋದು ಅವ್ರಿಗಿರುತ್ತೆ, ನಮಗಿರೋದು ನಮಗಿರುತ್ತಾರ, ಒಬ್ರಿಗೆ ಹೋಲ್ಸ್ಕೋಬಾರ್ದು, ಹೋಲಿಸ್ಕೊಬಾರ್ದು. ಅವ್ರಿಗಿನ್ನ ದೇವ್ರು ನಮ್ಮನ್ನು ಇನ್ನು ಯಾವ್ದಾದ್ರು ಒಂದ್ ರೀತಿಯಲ್ಲಿ ಚೆನ್ನಾಗಿ ಇಟ್ಟಿರ್ತಾನೆ. ಮತ್ತೆ ಇವತ್ತು ನಮ್ ಸರ್ಕಾರ ಎಲ್ಲ ಇವು ಸಮಾಜದಲ್ಲಿ ತುಂಬಾ ಮಹಿಳೆಯರಿಗೆ ತುಂಬಾ ಒಂದು ಅವಕಾಶ ಕೊಡ್ತಾ ಇದೆ, ತುಂಬಾ ಧೈರ್ಯ ತುಂಬತಾ ಇದ್ದಾರೆ. ಯಾರು ಬೇಕಾದ್ರೂ ಇವತ್ತು ತಮ್ಮ ಕಾಲ ಮೇಲೆ ತಾನು ಉದ್ಯೋಗ ಮಾಡ್ಕೊಂಡು ನಿಂತ್ಕೊಳ್ಳೋ ತಾಕತ್ತಿದೆ. ಇದೆ ಸರ್, ಇದೆ, ತರಬೇತಿ ಕೊಡ್ತಾರೆ. ಹೌದು ಸರ್, ಒಂದು ಫ್ರೀ ಆಗಿ ಅವರೇನೆ ಊಟ ಎಲ್ಲಾ ವ್ಯವಸ್ಥೆ, ಜಾಗ ಎಲ್ಲಾ ವ್ಯವಸ್ಥೆ, ತರಬೇತಿಗಳು ನಾನಾ ರೀತಿ ತರಬೇತಿಗಳನ್ನ ಕೊಡ್ತಾರೆ. ಅದನ್ನ ಪಡ್ಕೊಂಡು ಮುಂದೆ ನಿಂತು ಸರ್ಕಾರಿ ನೌಕರಿ ಮಾಡ್ಲೇಬೇಕು ಅನ್ನೋದಿಲ್ಲ, ಇಲ್ಲ, ಅಲ್ಲೂ ಕೂಡ ಅವಕಾಶ ಇದೆ. ಹೌದು ಸರ್, ಇದೆ. ತುಂಬಾ ಸಂತೋಷ ಶಶಿಕಲಾ ಅವರೇ. ಆಕಾಶವಾಣಿ ಬೆಂಗಳೂರಿಗೆ ಬಂದು ಇವತ್ತು ಮಹಿಳಾ ದಿನಾಚರಣೆ ಸಂದರ್ಭದಲ್ಲಿ ಕೂಡ ತಾವು ಒಬ್ಬ ರೈತ ಮಹಿಳೆಯಾಗಿ, ಅದರಲ್ಲೂ ಪ್ರಗತಿಪರ ಮಹಿಳೆಯಾಗಿ, ಹತ್ತಾರು ಬೆಳೆಗಳನ್ನ ತಮ್ಮ ಹೊಲದಲ್ಲಿ ಮಾಡ್ತಾ, ಮತ್ತೆ ಹಸುಗಳನ್ನು ಕೂಡ ಪಾಲನೆ ಮಾಡ್ತಾ, ಕಾಂಪೋಸ್ಟ್ ಗೊಬ್ಬರ ಮಾಡ್ತಾ, ಕೃಷಿ ಹೊಂಡವನ್ನ ಮಾಡ್ತಾ, ಎಲ್ಲ ತರದಿಂದ ಕುಟುಂಬದವರ ಜೊತೆಗೆ ತಮ್ಮದೇ ಆದ ಒಂದು ರೈತ ಜೀವನವನ್ನ ನಡೆಸ್ತಾ ಇದ್ದೀರಿ. ತಾವು ತುಂಬಾ ಖುಷಿಯಾಗಿದ್ದೀರಿ, ನಮಗೂ ಕೂಡ ತಮ್ಮ ಮಾತು ಕೇಳಿ ತುಂಬಾ ಸಂತೋಷ ಆಗ್ತಾ ಇದೆ. ಆಕಾಶವಾಣಿಗೆ ಬಂದು ತಮ್ಮ ಅನುಭವವನ್ನ ನಮ್ಮೆಲ್ಲ ಕೇಳುಗರ ಜೊತೆ ಹಂಚಿಕೊಂಡಿದ್ದಕ್ಕೆ ಶಶಿಕಲಾ ಅವರೇ, ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ಕೆಲವು ರೈತರು ಇರ್ತಾರೆ ಶಶಿಕಲಾ ಅವ್ರ ಜೊತೆ ಮಾತಾಡ್ಬೇಕಂತ ಇರ್ತಾರೆ. ಶಶಿಕಲಾ ಅವರು ತಮ್ಮ ಸಂಪರ್ಕ ಸಂಖ್ಯೆ ಕೊಡಬಹುದಾ? ಕೊಡಬಹುದು ಸರ್, ಹೇಳಿ. 7767 4 5 4 5 7 8 7 4 7 4. ಆಯ್ತು ಶಶಿಕಲಾ ಅವರೇ, ಇನ್ನೊಮ್ಮೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದ ಸರ್. ಆಕಾಶವಾಣಿಗೂ ಧನ್ಯವಾದ ಸರ್. ರೈತ ಬಾಂಧವರೇ, ಇದುವರೆಗೆ ಪ್ರಗತಿಪರ ರೈತ ಮಹಿಳೆ ಶಶಿಕಲಾ ಶಿವಣ್ಣ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ಚಿಗೌಡ. ಇನ್ನೀಗ ಗುಬ್ಬಿ ತಾಲೂಕು ಮಾದೇನಹಳ್ಳಿಯ ಶಾಂತಲಿಂಗಪ್ಪ ಮತ್ತು ಸಂಗಡಿಗರಿಂದ ಚಿಟ್ಮೇಳ ವಾದನವನ್ನು ಕೇಳೋಣ.